ಆಗ್ಲಿಲ್ಲ. ಆ ನಂತರ ನಾನು ಮನೆ ಬದಿಗೆ ಬಂದು ನಾನು ಖಾಲಿ ಇರೋದಕ್ಕಿಂತ ಕೃಷಿ ಬಗ್ಗೆ ನಾನು ಮೊದಲಿಂದಾನೇ ಇತ್ತು. ತಂದೆಯ ಜೊತೆಗೆ ಅಣ್ಣಂದಿಕ್ಕಳ ಜೊತೆಗೆ ಅಣ್ಣ ತಮ್ಮ ಜೊತೆಗೆಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಂಡೆ. ಇದು ಬೇಡ ನನ್ನ ಕೃಷಿ, ನನಗೆ ಇದು ಹಾರ್ಡ್ ವರ್ಕ್ ಬೇಡ, ನಾನು ಎಜುಕೇಶನ್ ಮಾಡಿದ್ದೀನಿ, ನಾನು ಮುಂದೆ ಹೋಗ್ಬೇಕು ಅಂತ ಮನೆಯಲ್ಲಿ ಇತ್ತು. ಬಟ್ ನನಗೂ ಇತ್ತು, ಬಟ್ ಆರ್ಥಿಕ ಮುಗ್ಗಟ್ಟು ನಾನು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಬೋರ್ವೆಲ್ ಇತ್ತು ಮನೆಯಲ್ಲಿ, ಸಣ್ಣ ನೀರಿತ್ತು, ಅದರಲ್ಲೇ ನಾನು ಮಧ್ಯಾಹ್ನದಲ್ಲಿ ಭತ್ತ ಮತ್ತೆ ಮೆಣಸು ಹತ್ತಿ ಜಾಸ್ತಿ ಬೆಳೀತಿದ್ರು. ಆದ್ರೆ ಕೃಷಿ ಎಲ್ಲ ವಾತಾವರಣ ನೋಡಿದಾಗ ಅವರೆಲ್ಲ ಎಜುಕೇಶನ್ ಎಲ್ಲ ಅಷ್ಟೇನು ಇಲ್ಲ ಆಗಿದ್ರು. ನಮಗೆಲ್ಲ ನಾವು ಆಲ್ ಫೀಲ್ಡ್ ಅಲ್ಲಿ ವಿಚಾರ ಮಾಡಿ ನೋಡಿದಾಗ ನಾವು ಈ ರೀತಿ ಜೀವನ ಮಾಡ್ತಾ ಹೋದ್ರೆ ಮುಂದೆ ನಾವು ಕೃಷಿಯಲ್ಲಿ ನಾವು ಯಾವ ಕಾರಣಕ್ಕೂ ಹೀಗೆ ತಂದೆಯವರು ಹೇಗೆ ಬಂದಿದ್ದಾರೆ ಹಾಗೆ ಹೋಗ್ಬೇಕಾಗ್ತದೆ ಅನ್ನೋದನ್ನ ಅವಾಗೇ ಮನಗಂಡು ನಾನು ಏನಾದರೂ ಆರ್ಥಿಕ ಬೆಳೆ ಬೆಳಿಬೇಕು, ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು, ನನ್ನ ಆರ್ಥಿಕ ಮಟ್ಟ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಇತ್ತು ತಲೆಯೊಳಗ. ಬಟ್ ಆರ್ಥಿಕ ಪರಿಸ್ಥಿತಿ ಮತ್ತೆ ನೀರಾವರಿ ವ್ಯವಸ್ಥೆ ಇದು ಸಮಸ್ಯೆಯಿಂದ ನಾನು ಹಾಗೇ ಮುಂದೂಡ್ತಾ ಬಂದೆ. ಆಮೇಲೆ ಸಣ್ಣ ಪುಟ್ಟ ಊರಲ್ಲಿ ಸಿಗುವಂತ ಈ ಒಂದು ಬೈಫ್ ಅಂತ ಒಂದು ಎನ್ ಜಿ ಒ ಬಂದಿತ್ತು ಆ ಟೈಮ್ನಲ್ಲಿ 2008. ಹಾಗೆ ಜೀವನ ಮುಂದುವರಿಸುವಂತ ಬಂದಾಗ ಒಂದು 10 ವರ್ಷ ಬೈಫ್ ಅಂತ ಒಂದು ಎನ್ ಜಿ ಒದಲ್ಲಿ ನಾನೊಬ್ಬ ಕಾರ್ಯಕರ್ತರ ಕೆಲಸ ಮಾಡಿದೆ. ಅದಾದ ನಂತರ ನಾನು ಒಂದು LIC ಏಜೆನ್ಸಿ ತಗೊಂಡೆ. ನಂಗೆ ಎಲ್ಲೂ ತೃಪ್ತಿ ಸಿಗ್ಲಿಲ್ಲ, ಆದ್ರೆ ನನಗೆ ಏನು ಒಂದು ಏನಾದ್ರೂ ಅಚೀವ್ ಮಾಡಬೇಕು ಅನ್ನೋ ಒಂದು ಮೂಲ ಗುರಿ ಅಂತೂ ನನಗೆ ಇದ್ದೇ ಇತ್ತು. ಹಾಗಾಗಿ ನಾನು ಕೃಷಿಯಲ್ಲೇ ಏನಾದ್ರೂ ಮಾಡೋಣ ಅಂತ ಹೇಳಿ ನಾನು ಕೃಷಿ ಕಡೆಗೆ ಬಂದಾಗ ಈ ಹಳ್ಳಿ ಬದಿಗೆಲ್ಲ ನಮ್ಮ ಊರಿನ ಸುತ್ತಮುತ್ತಲ ಹಳ್ಳಿ ಬೇಡ್ಸಾವು, ಕೂರ್ಲಿ, ತೌರಳ್ಳಿ, ಅಟಬೈಲು, ಕಂಚಿಪ್ಪ ಈ ಕಡೆಗೆಲ್ಲ ನನ್ನ ಫ್ರೆಂಡ್ಸ್ ಇದ್ರು. ಅಲ್ಲೆಲ್ಲ ಹೋದಾಗ ಅಲ್ಲಿ ನ್ಯಾಚುರಲ್ ನೀರಿನ ಸೋರ್ಸ್ ಇರ್ತಿತ್ತು, ಬಾವಿ ಅಥವಾ ಕೆರೆ ಕಟ್ಟೆಗಳು. ಅಲ್ಲೆಲ್ಲ ಅಡಿಕೆ ಬೆಳೀತಿದ್ರು, ಬಾಳೆ ಬೆಳೀತಿದ್ರು. ಹಾಗಾದ್ರೆ ನಾನು ಒಂದು ಯಾಕೆ ಕೃಷಿ ಮಾಡಬಾರ್ದು, ನನಗೆ ಜಮೀನಿನ ಉಂಟಲ್ಲ ಅನ್ನೋ ಉದ್ದೇಶದಿಂದ ನಾನು ಜಮೀನಿಗೆ ಸ್ವಲ್ಪ ಒತ್ತು ಕೊಡ್ತಾ ಬಂದೆ. ಯಾಕಂದ್ರೆ ಜೀವನ ಮಾಡಬೇಕು, ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತ. ಅವಾಗ ನನ್ನ ಜಮೀನಲ್ಲಿ ಹಾಗೆ ಸಾವಕಾಶ ನನ್ನ ಕೃಷಿ ಮಾಡ್ಕೊಳ್ತಾನೆ ನಾನು ಬೋರ್ವೆಲ್ಗೆ ಕೈ ಹಾಕಿದೆ. ಯಾಕಂದ್ರೆ ಮೂಲ ಅಂದ್ರೆ ಬೋರ್ವೆಲ್ ಅಂದ್ರೆ ಯಾವಾಗಲೂ ನೀರು ಬೇಕೇ ಬೇಕು ಕೃಷಿ ಮಾಡಲಿಕ್ಕೆ. ಅವಾಗ ಬೋರ್ವೆಲ್ಗೆ ಹೋದವಾಗ 4 ಬೋರ್ವೆಲ್ ನನಗೆ ಪ್ರತಿ ವರ್ಷ ಒಂದೊಂದು ಬೋರ್ವೆಲ್ ಅಂತ 4 ಬೋರ್ವೆಲ್ ಫೇಲ್ ಆಯ್ತು. ಒಂದ್ಸಲ ಅನಿಸ್ತು ನಂಗೆ ಬೇಡ, ಈ ಕೃಷಿನ ಬೇಡ, ಏನು ಬೇಡ, ನಾವು ಬಿಟ್ಟು ಆ ಕಡೆ ಬೆಂಗಳೂರು ಕಡೆ ಹೋಗ್ಬಿಡೋಣ, ಬೇಡ ಬೇಡ ಈ ಜೀವನನ ಬೇಡ ಅಂತ ಹೇಳಿ ಬೇಜಾರು ಬಂದೋಗಿತ್ತು. ಆದ್ರೂ ಕೂಡ ಧೃತಿಗೆಡಲಿಲ್ಲ, ಬೇಡ ಇದೊಂದು ವರ್ಷ ಪ್ರಯತ್ನ ಮಾಡುವ, ಇದೊಂದು ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಒಂದು ಇದೊಂದು ಪ್ರಯತ್ನ ಲಾಸ್ಟ್ ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿ ಆ ವರ್ಷ ನಾನು ಪ್ರಯತ್ನ ಮಾಡಿದೆ. ನಮ್ಗೆ ಒಬ್ರು ಮಾರ್ಗದರ್ಶಕರು ಇದ್ರು, ನನ್ನ ಗುರುಗಳು ಹೌದು, ಎಸ್ ಗುಡವಿ ಸರ್ ಅಂತ ಹೇಳಿ ಮಳಗಿಯವರ. ಅವರು ನನಗೆ ಯಾವಾಗ್ಲೂ ನನಗೆ ಬೆನ್ನಿಗೆ ನಿಂತಿದ್ರು, ನನಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ರು. ಇಲ್ಲಪ್ಪ ಹೆದರಬೇಡ, ಜೀವನ ಹಿಂಗೆ ಇರೋದಿಲ್ಲ, ಅದು ಈ ಬದಲಾವಣೆ ಆಗೇ ಆಗ್ತದೆ ಅಂತ ಹೇಳಿ ನನಗೆ ಸ್ವಲ್ಪ ಧೈರ್ಯ ತುಂಬುತ್ತಿದ್ರು. ಕ್ರಮೇಣ ನನಗೆ ಒಂದು ಬೋರ್ವೆಲ್ಲಿ, ನಾನು ಇನ್ನೊಂದು ಬೋರ್ವೆಲ್ಲಿ ಲಾಸ್ಟ್ ಪ್ರಯತ್ನವನ್ನು ಮಾಡಿ ನೋಡೋಣ ಅಂತ ಒಂದು ಬೋರ್ವೆಲ್ ಮಾಡಿದೆ. ಅವಾಗ ನನಗೆ ಒಳ್ಳೆ ನೀರು ಸಿಕ್ತು. ಆ ನಂತರ ನಾನು ಕೃಷಿಗೆ ಹೆಚ್ಚು ಇನ್ನು ಕೃಷಿನ ಎಲ್ಲ ನಾನು ಎನ್ ಜಿ ಒಂದ ಬಿಟ್ಟೆ, LIC ಇಂದ ಬಿಟ್ಟೆ, ನೇರವಾಗಿ ನಾನು ಕೃಷಿಗೆ ತೊಡ್ಕೊಂಡೆ. ಫಸ್ಟ್ ಕೃಷಿಯಲ್ಲಿ ಏನ್ ಮಾಡಬೇಕು ಅಂತ ವಿಚಾರ ಬಂದಾಗ ನಾನು ತರಕಾರಿ ನಾನು ಮಾಡಿ ಸಂತೆಗೆಲ್ಲ ಹೋಗಿ ನಾನೇ ಮಾರಾಟ ಮಾಡ್ತಿದ್ದೆ. ನನ್ನ ಕೃಷಿಯಿಂದ ಏನು ಲಾಭ ಆಗ್ತಿದ್ದಿಲ್ಲ, ಬಟ್ ಜೀವನ ಮಾಡ್ಲಿಕ್ಕೆ ತೊಂದರೆ ಇದ್ದಿದ್ದಿಲ್ಲ. ಸಾವಕಾಶ ನಾನು ಭತ್ತದಿಂದನೂ ಅಷ್ಟೇ, ಆಳಿಗೆ ಕಾಳಿಗೆ ಎಲ್ಲ ಲೆಕ್ಕ ಹಾಕಿದ್ರೆ ಏನು ಆರ್ಥಿಕ ಮಟ್ಟ ಸುಧಾರಣೆ ಆಗುದಿಲ್ಲ ಅಂತ. ಶುಂಠಿ ಕೃಷಿ ಸ್ವಲ್ಪ ನಾನು ಶುಂಠಿಗೆ ಬಂದೆ. ನಾನು 1 ಕ್ವಿಂಟಲ್ ಶುಂಠಿ ಸ್ಟಾರ್ಟ್ ಮಾಡಿದವನು, ಇವತ್ತು 20 ಕ್ವಿಂಟಲ್ ಶುಂಠಿ ಹಾಕ್ತಾ ಇದ್ದೀನಿ. ನಾನು ಇವತ್ತು 11 ವರ್ಷದಿಂದ ನಾನು ಶುಂಠಿ ಬೆಳೆಗಾರ, ನಾನು ಕಂಪ್ಲೀಟ್ ಶುಂಠಿಯಲ್ಲೇ. ನನ್ನ ಊರಲ್ಲಿ ಸುತ್ತಮುತ್ತಲೆಲ್ಲ ಶುಂಠಿ ಚಂದ್ರಣ್ಣ ಅಂತ ಕರೀತಾರೆ. ಹಾಗಾಗಿ ನಾನು ಶುಂಠಿನೇ ಹೆಚ್ಚಿನ ಒಂದು ಆದಾಯವಾಗಿ ನಾನು ಆರ್ಥಿಕ ಮಟ್ಟ ಸುಧಾರಣೆ ಮಾಡಿದ್ದೆ ನಂಗೆ ಶುಂಠಿ. ಇವತ್ತು ನಾನು ಒಂದು ಖುಷಿಯಿಂದ ಅಥವಾ ತೃಪ್ತಿಯಿಂದ ನಾನು ಒಂದು ತುತ್ತು ಊಟ ಮಾಡ್ತೀನಿ ಅಥವಾ ಸಮಾಜದಲ್ಲಿ ಒಂದು ಸ್ಥಾನಮಾನ ನಾನು ಹೊಂದಿದ್ದೀನಿ ಅಂತಂದ್ರೆ ನಂಗೆ ಶುಂಠಿ. ಹಾಗಾಗಿ ನಂಗೆ ಶುಂಠಿ ಬಗ್ಗೆ ಯಾವತ್ತೂ ನಾನು ಮರೆಯೋದಿಲ್ಲ, ಶುಂಠಿ ನನ್ನ ಲೈಫ್ ಅನ್ನ ಬದಲಾವಣೆ ಮಾಡಿದೆ. ಈಗ ಚಂದ್ರಣ್ಣ, ನೀವು ಶುಂಠಿ ಅವಾಗಿಂದ ಬೆಳ್ಕೊಂತ ಬಂದಿರಿ, ಒಂದ್ಸರಿ ಹಾಕಿದ್ವಿ ಅಂದ್ರೆ ಮುಂದಿನ ಸರ್ ಅಲ್ಲೇ ಹಾಕೋದು ಬೇರೆ ಕಡೆ? ಇಲ್ಲ, ಶುಂಠಿ ಹೇಗಿದ್ದಾರೆ ಅಂದ್ರೆ ಶುಂಠಿ ಬೆಳೆನೆ ಒಂಥರ ವಿಚಿತ್ರ ಬೆಳೆ, ಯಾಕಂದ್ರೆ ಕಾಂಡ ಅದು, ಆಲೂಗಡ್ಡೆ ಟೈಪ್ ಕಾಂಡ ಶುಂಠಿ. ನೋಡ್ರಿ ರೈತರು ಶುಂಠಿಗೆ ನಾನು ಮಾಡ್ತಾ ಇದ್ದೀನಿ, ಸಾಕಷ್ಟು ಜನರಿಗೂ ನಾ ಮಾಹಿತಿ ಕೊಡ್ತೀನಿ. ನನ್ಕಿಂತ ದೊಡ್ಡ ದೊಡ್ಡ ಶುಂಠಿ ಬೆಳೆಗಾರರು ಇದಾರೆ, ಬಟ್ ಸರಿಯಾಗಿ ಮಾರ್ಗದರ್ಶನ ಕೊಡೋದಿಲ್ಲ. ನಾನು ಶುಂಠಿನ ಯಾವ ರೀತಿ ಬೆಳಿಬೇಕು ಅಂತ ಹೇಳಿದ್ರೆ ಶುಂಠಿಗೆ ಮುಖ್ಯವಾಗಿ 3 ತತ್ವಗಳು ಇರ್ತಾವೆ ಶುಂಠಿ ಬೆಳಿಲಿಕ್ಕೆ. ಒಂದು, ಶುಂಠಿಗೆ ನೀರಿನ ವ್ಯವಸ್ಥೆ ಬೇಕು ಫಸ್ಟ್, ಆಮೇಲೆ ಒಳ್ಳೆ ಭೂಮಿ ಆಯ್ಕೆ ಮಾಡ್ಕೊಳ್ಬೇಕು, ಆನಂತರ ಬೀಜದ ಆಯ್ಕೆ ಮಾಡಬೇಕು. ಈ ಶುಂಠಿ ಲಾಸ್ ಆಗದಂಗೆ ನಾ ಬೆಳಿಬೇಕು ಅಂತ ಅಂದ್ರೆ ಈ 3 ತತ್ವಗಳು ಇರಲೇಬೇಕು, ನೀರು ಮತ್ತೆ ಜಮೀನು ಮತ್ತೆ ಅದಕ್ಕೆ ಬೇಕಂತ ಒಳ್ಳೆ ತಳಿ ಬೀಜ. ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಶುಂಠಿಯಲ್ಲಿ ನಮ್ಗೆ ಯಶಸ್ವಿ ಬರ್ಲಿಕ್ಕೆ ಸಾಧ್ಯ ಇದೆ. ಬೀಜದ ಆಯ್ಕೆ ಮುಖ್ಯ ಅಂದ್ರೆ ಹೇಗಿರ್ಬೇಕು ಬೀಜ? ಈಗ ಬೀಜದಲ್ಲಿ 3-4 ವೆರೈಟಿ ಇದೆ, ಅದರಲ್ಲಿ ಹಿಮಾಚಲ ಅಂತ ಹೇಳಿ ಒಂದಿದೆ, ಮತ್ತೆ ರೆಗೋಡಿ ಅಂತ ಒಂದಿದೆ, ಅಸ್ಸಾಂ ಅಂತ ನಮ್ಮ ಭಾಗದಲ್ಲಿ ಇದೆ ಸಾಮಾನ್ಯವಾಗಿ. ಮುಂಡಗೋಡ ತಾಲೂಕಿ ಸೂಟೇಬಲ್ ಅಂದ್ರೆ ಹಿಮಾಚಲ, ಒಳ್ಳೆ ಬೀಜ ಅಂತಂದ್ರೆ ಹಿಮಾಚಲ. ಬೀಜದ ಆಯ್ಕೆ ಅಂತ ಹೇಳಿದ್ರೆ ಈಗ ಶುಂಠಿಗೆ ಸಾಮಾನ್ಯವಾಗಿ ಕೆಂಪು ಕೊಳೆ ಅಂತ ಒಂದು ರೋಗ ಬರ್ತದೆ. ಈ ಪ್ಲಾಟ್ ಮಾಡಿದಾಗ ಯಾವ್ದಾದ್ರು ನಾವು ಶುಂಠಿ ಬೀಜನ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಯಾವ ನಾವು ಬೀಜಕ್ಕೆ ನಾವು ಆಯ್ಕೆ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಅವಾಗಲೇ ನಾವು ಶುಂಠಿ ಪ್ಲಾಟ್ ಅನ್ನ ನಾವು ಹೋಗಿ ನಾವು ಖುದ್ದಾಗಿ ಅದನ್ನು ನೋಡಿ ಅದ್ರ ಒಳ್ಳೆ ಕ್ವಾಲಿಟಿಯಿಂದ ಬೆಳೆದಿದೆ ಹೇಗೆ ಅಥವಾ ಇದರಲ್ಲಿ ರೋಗದಿಂದ ವಿಮುಕ್ತವಾಗಿದೆ ಹೇಗೆ ಅಂತ ನೋಡ್ಕೊಂಡು ಅದನ್ನ ನಾವು ಪಾಯಿಂಟ್ ಔಟ್ ಮಾಡ್ಕೊಂಡು ಅದನ್ನೇ ನಾವು ಬೀಜಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು ಫಸ್ಟ್ ತಗೊಂಡ್ಬಂದು ಆ ನಂತರ ಉಪಚಾರ ಮಾಡೋದಂಗ್ ಮಾಡ್ಬೇಕು. ಹೌದು ಸರ್, ಈಗ ಸಾಮಾನ್ಯವಾಗಿ ಶುಂಠಿ 10 ತಿಂಗಳು ಬೆಳೆ ಶುಂಠಿ ಸರ್, ಅದು ಈಗ 10 ತಿಂಗಳು ಆದ ನಂತರ ನಾವು ಅದು ಕಟಾವಿಗೆ ಅಥವಾ ಮಾರ್ಕೆಟಿಗೆ ಬರ್ತೈತಿ. ಸಮೃದ್ಧಿಯಾಗಿ ಬೆಳೆದಂತ 10 ತಿಂಗಳು ಶುಂಠಿ ಆದಂತ ಒಂದು ಪ್ಲಾಟ್ ಅನ್ನ ನಾವು ಆಯ್ಕೆ ಮಾಡಿ ಅಲ್ಲಿಂದ ಬೀಜನ ತಗೊಂಡ್ ಬಂದು ನೆರಳಲ್ಲಿ ಅದು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಅಂದ್ರೆ ನಾವು ಹಾಕುವಾಗ ಅಂದ್ರೆ ಒಂದು ಶುಂಠಿ ತನ್ನಂತರ ಸಾಮಾನ್ಯ 1 ತಿಂಗಳ 1.5 ತಿಂಗಳ ಲಾಸ್ಟ್ ಮ್ಯಾಕ್ಸಿಮಮ್ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಬಹುದು ಮನೆಯಲ್ಲಿ. ಆ ನಂತರ ಅದನ್ನ ನಾವು ಬಿತ್ತನೆ ಮಾಡಲೇಬೇಕಾಗ್ತದೆ. ಅದಕ್ಕೆ ಬೀಜೋಪಚಾರ ಅಂತೇಳಿ ಟೈಕೋಡರ್ಮ ಮತ್ತೆ ಅಥವಾ ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಕ್ಲೋರೋಫೈರಿಫಾಸ್ ಅಥವಾ ಯಾವ್ದಾದ್ರು ಒಂದು ಮೊನೊಕ್ರೋಟೋಫಾಸ್ ಸೇರಿಸಿ ಅದಕ್ಕೊಂದು ಪ್ರಮಾಣ ಇದೆ, ಆ ಪ್ರಮಾಣದಲ್ಲಿ ಅದನ್ನ ಶುಂಠಿ ಬೀಜೋಪಚಾರ ಮಾಡಿ ಆ ನಂತರ ಅದು ಬಿತ್ತನೆಗೆ ರೆಡಿ ಮಾಡ್ಕೊಳ್ಬೇಕಾಗ್ತದೆ ಸರ್. ಅಂದ್ರೆ ಅದು ಜೀವನದ 10 ತಿಂಗಳು ನೀರು ಒಟ್ಟ ಕೊರತೆ ಆಗದಂಗೆ ನೋಡ್ಕೊಳ್ಬೇಕು ಸರ್. ನೀರಿನ ಕೊರತೆ ಅಂದ್ರೆ ಹೇಗಿದೆ ಸರ್, ಶುಂಠಿಗೆ ತೇವಾಂಶ ಬಹಳ ಮುಖ್ಯವಾಗಿದೆ ಸರ್. ಶುಂಠಿಗೆ ಯಾವಾಗಲೂ ತೇವಾಂಶ ಒಂದೇ ಟೈಪ್ ಇರಬೇಕಾಗ್ತದೆ. ನಾವು ಬಿತ್ತನೆ ಮಾಡಿದಾಗ ಯಾವ ಟೈಪ್ ನೀರನ್ನು ಕೊಡ್ತೀವಿ ಅದು ಕಟಾವಾಗ ತನಕ ಅದನ್ನೇ ಮೇಂಟೈನ್ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ರೈತರು ಕೈ ಸುಟ್ಕೊಳ್ತಾರೆ. ಹೇಗೆ ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಾಗ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಲ್ಲ. ಅಂದ್ರೆ ಉದಾಹರಣೆಗೆ ಜಮೀನು, ಎಲ್ಲಾ ಜಮೀನಿನಲ್ಲಿ ಶುಂಠಿ ಬೆಳಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ಇಳುಕಲಿಗೆ ಅಡ್ಡವಾಗಿ ನಾವು ಶುಂಠಿ ಮಡಗಳನ್ನು ಮಾಡಬೇಕಾಗ್ತದೆ. ಅಂದ್ರೆ ಮಳೆಗಾಲದಲ್ಲಿ ನಮ್ಮಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಮ್ಮ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತದೆ. ಆಗಸ್ಟ್ ಅಲ್ಲಿ ಅಂತೂ ತುಂಬಾ ಮಳೆ ಬರ್ತದೆ. ಹಾಗಾಗಿ ಎಷ್ಟೇ ಮಳೆ ಬಂದರೂ ಕೂಡ ನೀರನ್ನ ಬಸ್ತು ಹೋಗುವಂತ ವ್ಯವಸ್ಥೆ ಇರಬೇಕು ಆ ಜಮೀನಿಗೆ. ಅಂದ್ರೆ ಇಳುಕಲಾಗಿರ್ಬೇಕು ಜಮೀನು. ಅಂದ್ರೆ ಎಷ್ಟು ಮಳೆ ಬಂದರೂ ಕೂಡ ಆ ಬಸಿಗಾಲದಲ್ಲಿ ನೀರು ಹೋಗ್ಬಿಡ್ಬೇಕು ಕೆಳಗಡೆಗೆ, ನೀರು ನಿಲ್ಲಬಾರ್ದು ಎಲ್ಲೂ. ಆ ಟೈಪ್ ಜಮೀನನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು. ಈ ನೀರಿನ ವಿಚಾರದಲ್ಲಿ ಬಂದ್ರೆ ಈಗ ಸಾಮಾನ್ಯವಾಗಿ ಒಂದು ವಾರದಲ್ಲಿ 2 ಟೈಮ್ ನಾವು ಬೀಜ ಹಾಕಿದಾಗ ವಾರದಲ್ಲಿ 3 ಟೈಮ್ ನೀರು ಕೊಡ್ತೀವಿ. ಹುಟ್ಟಿ ಬಂದ ನಂತರ 4 ಟೈಮ್ ಕೊಡ್ತೀವಿ ವಾರಕ್ಕೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂತ ಬರಬೇಕು. ಈ ಕೆಲವರು ಏನ್ ಮಾಡ್ತಾರೆ, ನೀರಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರು ಕೊಡ್ತಾರೆ, ಅಥವಾ ನೀರು ಒಂದಿನ ಬಿಟ್ರೆ ಒಂದ್ 4 ದಿವಸ ವಾರಗಟ್ಟಲೆ ನೀರೇ ಬಿಡೋದಿಲ್ಲ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ಅದು ಕಂಟಿನ್ಯೂಸ್ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಕು ಫಸ್ಟ್ ನಾವು. ಹಾಗಾಗಿ ಶುಂಠಿನ ಬೆಳಿತೀನಿ ಅಥವಾ ಶುಂಠಿಲಿ ನಾನು ಇಳುವರಿ ತಗೊಳ್ತೀನಿ ಅಥವಾ ಆರ್ಥಿಕವಾಗಿ ಅದರಲ್ಲಿ ನಾನು ಮೇಲೆ ಬರ್ತೀನಿ ಅಂತ ಆದ್ರೆ ಫಸ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಸುತ್ತಮುತ್ತಲ ರೈತರ ಹತ್ರ ಹೋಗಿ ಅಥವಾ ತಜ್ಞರ ಹತ್ರ ಹೋಗಿ, ಯಾಕೆ ಸಾಕಷ್ಟು ಹಾರ್ಟಿಕಲ್ಚರ್ ನಲ್ಲಿ ಅಗ್ರಿಕಲ್ಚರ್ ನಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ಸೈಂಟಿಸ್ಟ್ ಗಳು ಸಲಹೆ ಕೊಡ್ಲಿಕ್ಕೆ ಅಂತ ಹೇಳೇ ಇರ್ತಾರೆ. ಅವ್ರ ಮಾರ್ಗದರ್ಶನ ತಗೊಳ್ಬೇಕು. ಜೊತೆಗೆ ಸಾಕಷ್ಟು ರೈತರಿಗೆ ಅನುಭವ ಇರ್ತದೆ. ಆ ರೈತರ ಪ್ಲಾಟ್ ಗಳಿಗೆ ಹೋಗಿ ಖುದ್ದಾಗಿ ವಿಜಿಟ್ ಮಾಡಿ ಅವ್ರ ಅನುಭವ ತಗೊಂಡು ಬಂದು ನಾವು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡಿದ್ರೆ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ. ಇಳುವರಿ ಬಂದೇ ಬರ್ತದೆ. ಲಾಸ್ ಪ್ರಾಫಿಟ್ ಅನ್ನೋದು ಬರೋದು ಯಾವಾಗ ಅಂದ್ರೆ ಮಾರ್ಕೆಟ್. ಆ ಮಾರ್ಕೆಟ್ ನಮ್ಮ ಕೈಯಲ್ಲಿಲ್ಲ. ಮಾರ್ಕೆಟ್ ಅದು ಹೇಗಿರ್ತದೆ ಅಂತೇಳಿ ಆ ಒಂದು ತಿಂಗಳಿಗೆ ಅನುಗುಣವಾಗಿ, ಅಂದ್ರೆ ಸಾಮಾನ್ಯವಾಗಿ ಜನವರಿ ತಿಂಗಳಿಗೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ. ಡಿಸೆಂಬರ್ ದಿಂದ ಜನವರಿ ಅಪ್ ಟು ನಮಗೆ ಮೇ ತಿಂಗಳ ತನಕ ಮಾರ್ಕೆಟ್ ಇರ್ತೈತಿ. ಅದು ಒಂದೊಂದು ಸೀಸನ್ ಒಂದೊಂದು ರೇಟ್ ಇರ್ತೈತಿ. ಅದು ರೇಟ್ ಇದ್ರೆ ನಮ್ಗೆ ಜಾಸ್ತಿ ರೇಟ್ ಇದ್ರೆ ನಮ್ಗೆ ಲಾಭ ಆಗ್ತೈತಿ, ಕಡಿಮೆ ರೇಟ್ ಇದ್ರೆ ಲಾಭ ಆಗೋದಿಲ್ಲ. ಇಳುವರಿ ನಾವು ತೆಗಿಲೇಬೇಕಾಗ್ತೈತಿ. ಹಾಗಾಗಿ ತಳಿ ಆಯ್ಕೆನೂ ಮುಖ್ಯ. ತಳಿ ಆಯ್ಕೆನೂ ಮುಖ್ಯ ಸರ್. ನಮ್ಮ ಭಾಗದಲ್ಲಿ ಹಿಮಾಚಲ ಸರ್. ಹಿಮಾಚಲ ಅಂತೇಳಿ ಯಾಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಯಾಕೆ ಹೇಳ್ತೀನಿ ಅಂದ್ರೆ ಹಿಮಾಚಲ ಯಾವುದೇ ಮಣ್ಣಿಗೂ ಬರ್ತೈತಿ, ಮತ್ತೆ ಮಾರ್ಕೆಟ್ ಯಾವುದು ಈಗ ಹಿಮಾಚಲ ಅಂತ ನಾ ಯಾಕೆ ಹೇಳ್ತೀನಿ ಅಂದ್ರೆ ಸರ್, ಈ ಸಾಮಾನ್ಯಲ್ಲಿ ನಮ್ಮ ಭಾಗದಲ್ಲಿ ಮಾರ್ಕೆಟಿಗೆ ದೆಲ್ಲಿ ಗುಜರಾತ್ ಉತ್ತರ ಪ್ರದೇಶ ಆ ಕಡೆಗೆಲ್ಲ ಮಾರ್ಕೆಟಿಗೆ ಹೋಗ್ತೇವೆ ಸರ್. ನಾವು ಬೆಳೆದಂತ ಶುಂಠಿ ಮಾರ್ಕೆಟಿಗೂ ಹೋಗ್ಬೇಕು, ಮತ್ತೆ ಈ ಒಣ ಶುಂಠಿ ಅಂತ ಹೇಳಿ ಸರ್ ಇಲ್ಲಿ ನಮ್ಮ ಸಾಗರ ಶಿಕಾರಿಪುರ ಮತ್ತೆ ಸೊರಬ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಅನವಟ್ಟಿ ಬದಿಗೆಲ್ಲ ಒಣ ಶುಂಠಿ ಅಂತ ಹೇಳಿ ಮಾಡ್ತಾರೆ ಸರ್. ಈಗ ಈ ಹಿಮಾಚಲ ಅಂತಂದ್ರೆ ಎರಡಕ್ಕೂ ಬರ್ತೈತಿ, ಮಾರ್ಕೆಟಿಗೂ ಬರ್ತೈತಿ, ಆ ನಂತರ ಇದು ಒಣ ಶುಂಠಿ ಮಾಡ್ಲಿಕ್ಕೂ ಬರ್ತೈತಿ. ಈ ಕೆಲವೊಂದು ರೇಗೌಡಿ ಅಂತ ಬರ್ತದೆ, ಅದು ಶುಂಠಿ ಒಣ ಶುಂಠಿ ಮಾಡ್ಲಿಕ್ಕೆ ಬರೋದಿಲ್ಲ ಸರ್, ಅದ್ರ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗಬೇಕಾಗ್ತದೆ. ಹಾಗಾಗಿ ರೈತರ ಆದಷ್ಟು ಹಿಮಾಚಲ ಬೆಳೆದ್ರೆ ಚಲೋ. ಅದ್ರ ಜೊತೆಗೆ ಎರಡನ್ನೂ ಬೆಳೆದ್ರೆ ಹಿಮಾಚಲ ಬಹಳ ದಿವಸ ಇಡ್ಲಿಕ್ಕೆ ಬರ್ತೈತಿ, ಆದ್ರೆ ರೇಗೋಡಿ ಬಹಳ ದಿವಸ ಇಡ್ಲಿಕ್ಕೆ ಬರೋದಿಲ್ಲ ಸರ್, ಅದು ಬೆಂಡ್ ಆಗಿ ಹೋಗ್ಬಿಡ್ತೈತಿ. ಹಾಗಾಗಿ ಜನವರಿ ಎಂಡ್ ಒಳಗೆ ಅದು ಹಿಮಾಚಲ ರೇಗೋಡಿನ ನಮ್ಮ ಭೂಮಿಯಿಂದ ತೆಗೆದು ಮಾರಲೇಬೇಕಾಗ್ತೈತಿ. ಈ ಹಸಿ ಶುಂಠಿ ಮಾರೋದಕ್ಕೂ ಒಣಗಿಸಿ ಮಾರೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂದ್ರೆ ಸರ್ ಎಲ್ಲರಿಗೆ ಟೆಕ್ನಿಕಲ್ ನಾಲೆಜ್ ಇರಲ್ಲ ಸರ್. ಒಣ ಶುಂಠಿ ಮಾಡ್ಬೇಕಂದ್ರೆ ಟೆಕ್ನಿಕಲ್ ನಾಲೆಜ್ ಬೇಕು, ಕಾಯಂ ಲೇಬರ್ ಬೇಕು. ಈಗಂತೂ ಲೇಬರ್ ಪ್ರಾಬ್ಲಮ್ ಇದೆ ಸರ್, ಮತ್ತೆ ಅದಕ್ಕೆ ಕೆಲವೊಂದು ಬಂಡವಾಳ ಬೇಕು ಸರ್, ಮೂಲ ಬಂಡವಾಳ ಬೇಕು ಸರ್ ಅದಕ್ಕೆಲ್ಲ ಮಾಡ್ಲಿಕ್ಕೆ. ಯಾಕಂದ್ರೆ ಒಣ ಶುಂಠಿ ಈ ವರ್ಷ ನಾವು ಈ ಮಳೆಗಾಲದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಮೇ ತಿಂಗಳ ತನಕ ನಾವು ಒಣ ಶುಂಠಿ ಮಾಡಿದ್ರೆ ಅದು ಮಾರ್ಕೆಟ್ಗೆ ಬರೋದು ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಮಾಡಬೇಕಾಗ್ತದೆ ಸರ್. ಅದು ಎಲ್ಲಾ ರೈತರಿಗೂ ಸಾಧ್ಯ ಇಲ್ಲ, ಹಾಗೆ ಆರ್ಥಿಕ ಮಟ್ಟನೂ ಪಾಪ ಅವ್ರಿಗೆ ಕಷ್ಟ ಇರ್ತೈತಿ. ಹಾಗಾಗಿ ಅದನ್ನೇ ಕೆಲವು ಎಲ್ಲ ಮಧ್ಯವರ್ತಿಗಳು ಮಾಡ್ತಾರೆ ಸರ್, ಅದನ್ನೆಲ್ಲ ಬಂಡವಾಳ ಶಾಹಿಗಳು ಮಾಡ್ತಾರೆ. ಎಲ್ಲಾ ರೈತರು ಮಾಡ್ಲಿಕ್ಕೆ ಆಗಲ್ಲ ಸರ್, ಮಾಡಿದ್ರು ಕೂಡ ಅವ್ರಿಗೆ ಮಾರ್ಕೆಟ್ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಮಧ್ಯವರ್ತಿಗಳ ಇದರಲ್ಲಿ ರೈತನಿಗೆ ಸಿಗುವಂತದ್ದು ಮೂಲ ಬೆಲೆ ಅಥವಾ ಅವನಿಗೆ ಸಿಗುವಂತ ನಿಜವಾದ ನೈಜ ಬೆಲೆ ಅವನಿಗೆ ಸಿಗೋದಿಲ್ಲ ಸರ್. ಈ ಒಂದು ಮಾರ್ಕೆಟ್ ವ್ಯವಸ್ಥೆ ಸರ್, ಮಧ್ಯವರ್ತಿಗಳು ಸಾಕಷ್ಟು ತೊಂದರೆ ಕೊಡ್ತಾರೆ ರೈತರಿಗೆ ಸರ್. ನೇರ ಮಾರುಕಟ್ಟೆ ಇಲ್ಲ ಇಲ್ಲಿ? ನೇರ ಮಾರುಕಟ್ಟೆ ಇಲ್ಲ ಸರ್, ನೇರ ಮಾಡಿ ಮಧ್ಯವರ್ತಿಗೆ ಹೋಗ್ಬೇಕು ಸರ್. ನೇರ ಮಾರುಕಟ್ಟೆ ಮಾಡ್ಲಿಕ್ಕೆ ಒಬ್ಬ ರೈತ ಸರ್ ಅವನ ಆರ್ಥಿಕ ಪರಿಸ್ಥಿತಿ ಮತ್ತೆ ಅವನ ದಿನನಿತ್ಯದ ಕೆಲಸ ಕಾರ್ಯ ಅಂದ್ರೆ ಅವನು ವರ್ಷದ 12 ತಿಂಗಳು ಅವ್ನು ರೈತ ಆಗೇ ಇರ್ತಾನೆ ಸರ್. ಅವನಿಗೆ ಮಾರ್ಕೆಟ್ ಮಾಡುವಂತ ಒಂದು ಕ್ಯೂರಿಯಾಸಿಟಿ ಅಥವಾ ಒಂದು ಕುತೂಹಲ ಇರ್ತೈತೆ, ನಾನು ಮಾರ್ಕೆಟ್ಗೆ ಹೋಗಿ ಯಾಕೆ ಡೈರೆಕ್ಟ್ ಕೊಡಬಾರದು ಅಂತ. ಆದ್ರೆ ಅವನಿಗೆ ಆರ್ಥಿಕ ಪರಿಸ್ಥಿತಿ ಮತ್ತೆ ಅವನ ದಿನನಿತ್ಯದ ಕೆಲಸ ಕಾರ್ಯಗಳು ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅವನು ಅನ್ಕೊಳ್ತಾನೆ. ಬಟ್ ಆ ಟೈಮಿಗೆ ಆ ಸಿಚುಯೇಷನ್ ಅವನು ದಲ್ಲಾಳಿಗಳ ಹತ್ರ ಹೋಗ್ಲೇಬೇಕಾಗ್ತದೆ ಸರ್. ಸಹಕಾರ ಸಂಘಗಳು ಅಥವಾ APMC ಅಥವಾ ತೋಟಗಾರಿಕೆ ಉತ್ಪನ್ನ ಮಾರಾಟ ಸಂಘ ಇಂಥವೆಲ್ಲ ಇರ್ತಾವ. ಶುಂಠಿ ಬೆಳೆಗೆ ಸರ್ ಈ ವರ್ಷ ನಮ್ಮ ಭಾಗದಲ್ಲಿ ಸಿರ್ಸಿಯಲ್ಲಿ TSS ಅಂತ ಒಂದು ಮಾರ್ಕೆಟಿಂಗ್ ಸೊಸೈಟಿ ಇದೆ ಸರ್. ಅವರು ಶುಂಠಿ ಖರೀದಿ ಕೇಂದ್ರ ಮಾಡಿದ್ದಾರೆ ಸರ್. ಬಟ್ ಅದು ಎಲ್ಲರಿಗೆ ಉಪಯೋಗ ಆಗ್ತೈತೆ ಅನ್ನೋದ್ರ ಬಗ್ಗೆ ಒಂದು ಸಂಶಯ ಇದೆ. ಯಾಕಂತ ಹೇಳಿದ್ರೆ ಸರ್, ರೈತ ಬೆಳೆದಂತ ಬೆಳೆ ಎಲ್ಲಾನು ಫಸ್ಟ್ ಕ್ವಾಲಿಟಿ ಇರಲ್ಲ, ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಇದ್ದೇ ಇರ್ತದೆ ಸರ್. ಈಗ ನಾವು ಈ ವರ್ಷ ಅದು ಸಿರ್ಸಿಯಲ್ಲಿ TSS ಅಂತ ಹೇಳಿ ಒಂದು ಮಾರ್ಕೆಟಿಂಗ್ ಸೊಸೈಟಿ ಆಗಿದೆ, ವ್ಯಾಪಾರ ಸ್ಟಾರ್ಟ್ ಆಗಿದೆ ಸರ್. ಈಗಾಗಲೇ ನನಗೆ ಗೊತ್ತಿದ್ದ ಪಟ್ಟಿಗೆ ನಾನು ಹೋಗಿ ಸ್ಟಡಿ ಮಾಡಿದ ಪ್ರಕಾರ ಅಲ್ಲಿ ಫಸ್ಟ್ ಕ್ವಾಲಿಟಿ ಮಾತ್ರ ತಗೊಳ್ತಾರೆ ಸರ್, ಅವರು ಸೆಕೆಂಡ್ ಥರ್ಡ್ ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಮಧ್ಯವರ್ತಿಗಳ ಹತ್ರ ಹೋಗ್ಲೇಬೇಕಾಗ್ತದೆ ಸರ್. ಅಲ್ಲಿ ಗ್ರೇಡಿಂಗ್ ಮಾಡ್ಕೊಂಡು ಹೋಗೋದು? ಹೌದು ಸರ್, ಅದನ್ನ ಗ್ರೇಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಕ್ವಾಲಿಟಿ ಅಂತೇಳಿ ಶುಂಠಿ ಕಿತ್ ನಂತರ ಒಳ್ಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಂತ ಒಳ್ಳೆ ಶುಂಠಿನ ಆಯ್ಕೆ ಮಾಡ್ಕೊಂಡು ಅದನ್ನ ವಾಷಿಂಗ್ ಪಾಯಿಂಟ್ ಅಂತ ಇರ್ತದೆ ಸರ್. ನಮ್ಮಲ್ಲಿಂದ 10-15 ಕಿಲೋಮೀಟರ್ ದೂರ ಇರ್ತಾವ ಸರ್ ವಾಷಿಂಗ್ ಪಾಯಿಂಟ್ ಅಂತ. ಅಲ್ಲಿ ಹೋಗಿ ಅದನ್ನ ವಾಶ್ ಮಾಡ್ಕೊಂಡು ಅವ್ರ ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು ಸರ್. ಮಾರ್ಕೆಟ್ಗೆ ತಗೊಂಡು ಹೋದ ನಂತರ ಅಲ್ಲಿ ಟೆಂಡರ್ ಅಂತ ಹೇಳಿ ಇರ್ತದೆ ಸರ್, ಆಕ್ಷನ್ ನಲ್ಲಿ ಏನು ರೇಟ್ ಆಗ್ತೈತೆ ಅದನ್ನ ಕೊಡ್ತಾರೆ ಸರ್. ಮತ್ತೆ ಉಳಿದಂತ ಶುಂಠಿನ ಯಾರು ತಗೊಳ್ಳಲ್ಲ ಸರ್, ಅದನ್ನ ನಮ್ಮ ಜಮೀನಲ್ಲಿ ಇದ್ದಂತ ಅದು ವೇಸ್ಟ್ ಆಗ್ಬಿಡುತ್ತೆ ಸರ್ ಅವಾಗ. ಹಾಗಾಗಿ ನಮ್ಗೆ ಎಲ್ಲಾ ಶುಂಠಿ ಕೊಟ್ಟಾಗಲೇ ನಮ್ಗೆ ಏನಾದ್ರೂ ಪ್ರಾಫಿಟ್ ಅಂತ ಇರ್ತದೆ ಸರ್. ಮತ್ತೆ ಇದು ಸ್ವಲ್ಪ ಒಳ್ಳೇದನ್ನ ಕೊಟ್ಟುಕೊಂಡು ಸೆಕೆಂಡ್ ಥರ್ಡ್ ಕ್ವಾಲಿಟಿ ನಾವು ಮನೇಲಿ ಇಟ್ಕೊಂಡ್ರೆ ಅದ್ ಹೆಂಗೆ ನಮ್ಗೆ ಪ್ರಾಫಿಟ್ ತರ್ತದೆ ಸರ್? ಅದು ಕಳೆ ನಿರ್ವಹಣೆ ಆಗಿರ್ಬೋದು, ರೋಗ ಕೀಟದ ನಿರ್ವಹಣೆ ಆಗಿರ್ಬೋದು, ಇಂಥವಕ್ಕೆಲ್ಲ ಆಳು ಕಾಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಥವಾ ಮನೆಯವರು ಮಾಡಬಹುದು ಹೇಗೆ? ಇಲ್ಲ ಸರ್, ಮನೆಯವರೇ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಮನೆಯಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ನಾವು 1 ಕ್ವಿಂಟಲ್ 2 ಕ್ವಿಂಟಲ್ ಶುಂಠಿ ಮಾತ್ರ ಸ್ವಲ್ಪ ಮನೆ ಪೂರ್ತಿಗೆ ಅಂತೇಳಿ ಹಾಕೊಂಡು ಮಾಡಬಹುದು. ಆದ್ರೆ ಈಗ ಅಷ್ಟೆಲ್ಲ ಮಾಡ್ಕೊಂಡು ನಾವು ಕೃಷಿ ಮಾಡಿದ್ರೆ ಅದೆಲ್ಲ ಉಪಯೋಗ ಆಗಲ್ಲ ಸರ್. ನಾನು ಹೇಳ್ತಾ ಇರೋದು ಒಂದ್ ಎಕರೆ ಕೃಷಿ ನಾವು ಶುಂಠಿ ಕೃಷಿ ಮಾಡ್ಬೇಕಂದ್ರೆ ಸರ್ ಕಡಿಮೆ ಅಂದ್ರೂ ಅದಕ್ಕೆ 2 ಲಕ್ಷ ರೂಪಾಯಿ ಖರ್ಚಿದೆ ಸರ್ ಮಿನಿಮಮ್. ಮಿನಿಮಮ್ 2 ಲಕ್ಷ ಸರ್. ಯಾಕೆ ಕೇಳಿದ್ರೆ ಒಂದು 10 ಕ್ವಿಂಟಲ್ ಬೀಜ ಸೇರ್ಬೇಕು. ನಾವು ಬೀಜ ಈಗ ನಾವು ನಮ್ಮ ಶುಂಠಿ ನಾವು ಮಾರ್ಕೆಟ್ಗೆ ಕೊಡ್ತೇವೆ ಅಂತ ಹೇಳಿದ್ರೆ ಒಂದು ಎವರೇಜ್ ಒಂದು 3,000 ರೂಪಾಯಿ ರೇಟ್ ಇದೆ ಅಂದ್ರೆ ಬೀಜ ಶುಂಠಿ ನಾವು 5,000 ರೂಪಾಯಿ ರೇಟ್ ನಂಗೆ ತರಬೇಕಾಗ್ತದೆ ಸರ್. ಈಗ ನಾವು ಒಂದು ಎಕರೆಗೆ ಅಂತ ಆದ್ರೆ 10 ಕ್ವಿಂಟಲ್ ಶುಂಠಿ ಬೇಕು, 50,000 ರೂಪಾಯಿ ನಮ್ಗೆ ಬರೀ ಬೀಜಕ್ಕೆ ಕೊಡಬೇಕಾಗ್ತೈತಿ. ಆ ನಂತರ ಅದಕ್ಕೆ ರೆಂಟೆ ಕುಂಟೆ ಅದು ಎಲ್ಲ ಡ್ರಿಪ್ ಅದೆಲ್ಲ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೆ ಒಂದು 25-30,000 ರೂಪಾಯಿ ಖರ್ಚಾಗ್ಬಿಡುತ್ತೆ ಸರ್. ಆ ನಂತರ ನಾವು ಒಂದು ಫಸ್ಟ್ ನಾಟಿ ಮಾಡ್ಲಿಕ್ಕೆ ನಾವು 1 ಎಕರೆ ನಾಟಿ ಮಾಡಿದ್ವಿ ಅಂದ್ರೆ 1 ಲಕ್ಷ ರೂಪಾಯಿ ಬೀಜದ ಸಮೇತ 1 ಲಕ್ಷ ಖರ್ಚಾಗಿದೆ ಸರ್. ಆಮೇಲೆ ಮುಂದೆ 1 ಎಕರೆ ಕಡಿಮೆ ಅಂದ್ರೆ ಒಂದು 60-70 ಜನ ಲೇಬರ್ ಕಳೆ ತೆಗಿಲಿಕ್ಕೆ ಅಂತ ಆಗಿರುತ್ತೆ ಸರ್. ಹಂತವಾಗಿ ಇನ್ನು ಕಳೆನಾಶಕಗಳು ಎಲ್ಲ ಬಂದಿದಾವೆ ಸರ್. ಕಳೆನಾಶಕನ ನಾವು ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ನಾವು ಕಳೆನಾಶಕ ಯೂಸ್ ಮಾಡಬಹುದು ಅಂದ್ರೆ ಶುಂಠಿ ಹಾಕಿದ ನಂತರ ಬೀಜ ಶುಂಠಿ ನಾವು ನಾಟಿ ಮಾಡಿದ ನಂತರ ಸಾಮಾನ್ಯವಾಗಿ 20-30 ದಿನ ಒಳಗೆ ಅದು ಮೇಲೆ ಬಂದಿರ್ತದೆ ಸರ್. ನಾವು 15-20 ದಿವಸದಲ್ಲಿ ಒಂದು ಸ್ಪ್ರೇ ಕೊಡಬಹುದು ಸರ್ ಕಳೆನಾಶಕ. ಅಂದ್ರೆ ನಾವು ಶುಂಠಿ ಕಳೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ನಾವು ಲೇಬರ್ ನಾವು ಅವಲಂಬಿಸಲೇಬೇಕಾಗ್ತದೆ ಸರ್. ಮತ್ತೆ ಹೆಚ್ಚಿಗೆ ಕಳೆನಾಶಕ ಯೂಸ್ ಮಾಡೋದ್ರಿಂದ ಶುಂಠಿ ಇಳುವರಿಗೂ ಕಡಿಮೆ ಆಗ್ತದೆ ಮತ್ತೆ ರೋಗನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಸರ್ ಕಳೆನಾಶಕ ಯೂಸ್ ಮಾಡೋದ್ರಿಂದ. ಇಲ್ಲಿ ಮುಂಡಗೋಡು ಸುತ್ತಮುತ್ತ ಹೆಚ್ಚಾಗಿ ರೈತರು ಶುಂಠಿಯನ್ನ ಬೆಳೀತಾರೆ. ನಾವು ನೋಡ್ತಾ ಇರ್ತೀವಿ ಟ್ರಕ್ ಕಟ್ಲೆ ಶುಂಠಿ ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಕೇಳಿದ್ವಿ ನಾವು, ಕೇರಳದವರು ಬಂದು ಇಲ್ಲಿ ಭೂಮಿ ತಗೊಂಡು ಅವರು ಶುಂಠಿ ಬೆಳೀತಾರೆ ಅನ್ನುವಂಥದ್ದು, ಇದೆಲ್ಲ ಹೇಗೆ ಇದು ಒಂದ್ ಸ್ವಲ್ಪ ಹೇಳಿ ಸರ್. ಅದೆಲ್ಲ ವ್ಯವಸ್ಥೆಗಳು ಸರ್. ಈಗ ನಾನು ನನ್ನ ಸ್ವಂತ ಜಮೀನು ಇದೆ ಅಥವಾ ನನಗೆ ಸಾಲ ತಂದು ಅಥವಾ ನನ್ನ ಹತ್ರ ಇದ್ದಂತ ಬಂಡವಾಳ ಜೊತೆಗೆ ಸಾಲ ತಂದು ನಾನು ಬೆಳೆನ ನಾನು ಮಾಡ್ಕೊಳ್ಳಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ನನಗಿರ್ಬೋದು ಸರ್. ಈ 10 ಜನ ರೈತರಲ್ಲಿ ಒಬ್ಬರಿಬ್ಬರು ಆ ಟೈಪ್ ಇದ್ರೆ ಉಳಿದಂತ 7-8 ಜನರಿಗೆ ಆ ಒಂದು ಅನುಕೂಲಗಳು ಇರಲ್ಲ ಸರ್. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಹಾಗೆ ಇದ್ದೇ ಇರ್ತದೆ ಸರ್ ರೈತರಿಗೆ. ಯಾಕಂದ್ರೆ ರೈತ ಯಾವತ್ತು ಸಾಲ ಮಾಡ್ತಾನೆ, ಸಾಲ ತೀರಿಸ್ತಾನೆ ಮತ್ತು ಸಾಲಗಾರ ಆಗ್ತಾನೆ ಸರ್. ಅವ್ನು ಎಷ್ಟು ಬೇಕಾದ್ರೂ ದೊಡ್ಡ ರೈತ ಇರಲಿ, ಅವನಿಗೆ ಸಾಲ ಇದ್ದೇ ಇರ್ತದೆ. ಸಾಲ ಇಲ್ಲದೆ ಯಾವುದೇ ಒಂದು ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾತು ನನ್ನ ಪ್ರಕಾರ. ಅಂದವಾಗ ಇಲ್ಲಿ ಕೇರಳದವರು ಯಾಕೆ ಇಲ್ಲಿ ವಲಸೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಕೇರಳದಲ್ಲಿ ಶುಂಠಿ ಹಾಕ್ಲಿಕ್ಕೆ ಅಲ್ಲಿ ಜಾಗಗಳು, ಯಾಕಂದ್ರೆ ಒಂದು ಜಾಗದಲ್ಲಿ ನಾವು ಶುಂಠಿ ಹಾಕಿದ್ರೆ ಕಡಿಮೆ ಅಂದ್ರೂ ಕೂಡ ಒಂದು 4-5 ವರ್ಷ ಆ ಜಾಗದಲ್ಲಿ ಮತ್ತೆ ಶುಂಠಿ ಬೆಳಿಲಿಕ್ಕೆ ಆಗಲ್ಲ ಸರ್. ಯಾಕೆ ಕೇಳಿದ್ರೆ ಅದು ರೋಗನ ಹಾಗೆ ಸರ್. ಅದ್ರ ಆ ರೋಗ ಲಕ್ಷಣಗಳು ಹಾಗೆ. ಒಂದ್ ಪಾಟ್ನಲ್ಲಿ ಶುಂಠಿ ಕೊಳೆ ಬಂದಿದೆ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ 4-5 ವರ್ಷ ತನಕ ಆ ವೈರಸ್ ಅಲ್ಲಿ ಇದ್ದೇ ಇರ್ತದೆ ಸರ್ ಆ ಜಾಗದಲ್ಲಿ. ಹಾಗಾಗಿ ಒಂದೇ ಪ್ಲಾಟ್ ಅಲ್ಲಿ ಸತತವಾಗಿ ಅದೇ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ ಸರ್. ಅವಾಗ ಕೇರಳದವ್ರು ಯಾಕೆ ಈ ಕಡೆ ಬರ್ತಾ ಇದಾರ ಅಂತ ಹೇಳಿದ್ರೆ, ಅವರಿಗೆ ಎಲ್ಲರೂ ಬರೋದಿಲ್ಲ, ಕೆಲವರು ಕೃಷಿ ಬಗ್ಗೆ ಆಸಕ್ತಿ ಇದ್ದವರು ಅಥವಾ ಶುಂಠಿ ಬಗ್ಗೆ ಹೆಚ್ಚಿನ ನಾಲೆಜ್ ಇದ್ದವರು ನಮ್ಮ ಭಾಗಕ್ಕೆ ಬರ್ತಾರೆ. ಅವ್ರು ಯಾವ ರೀತಿ ರೈತರನ್ನ ತಮ್ಮ ಬುಟ್ಟೆ ಹಾಕಳ್ತಾರ ಅಂತ ಹೇಳಿದ್ರೆ, ಈಗ ನನ್ನ ಜಮೀನು ಇದೆ, ನನ್ನಲ್ಲಿ ನೀರಾವರಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ಬೋರ್ವೆಲ್ ಇದೆ ಅಂತ ಹೇಳಿದ್ರೆ, ಅವ್ರೇನ್ ಮಾಡ್ತಾರೆ, ಒಂದು ಎಕರೆಗೆ 50,000 ರೂಪಾಯಿ ಕೊಡ್ತಾರೆ ಸರ್, 50,000 ರೂಪಾಯಿ ಒಂದು ಬೆಳೆ ಬೆಳಿಲಿಕ್ಕೆ. ಅರ್ಥಾತ್ ಒಂದೂವರೆ ವರ್ಷ ಟೈಮ್ ಸರ್ ಅವರಿಗೆ. 18 ತಿಂಗಳ ಅವರು ಒಂದು ಪ್ಲಾಟ್ ಅನ್ನ ಒಂದು ಎಕರೆ ತಗೊಂಡ್ರೆ ಒಂದು 50,000 ರೂಪಾಯಿ ಕೊಡ್ತಾರೆ ಸರ್. ನೀರೆಲ್ಲ ನಾವು ಜಮೀನು ಎಲ್ಲ ಬಿಟ್ಟು ಕೊಡ್ತೀವಿ. ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಕೆಮಿಕಲ್ಸ್ ಬಗ್ಗೆ ಸಾಕಷ್ಟು ನಾಲೆಜ್ ಇದೆ ಅವರಿಗೆ. ನಮ್ಮ ಈ ಲೋಕಲ್ ನಾವೆಲ್ಲ ಕೃಷಿ ಮಾಡ್ತೀವಿ, ನಮ್ಮ ಪದ್ಧತಿಗೂ ಅವ್ರ ಪದ್ಧತಿಗೂ ತುಂಬಾ ಡಿಫರೆಂಟ್ ಇದೆ ಸರ್. ನಾವು ಸಾಮಾನ್ಯವಾಗಿ ಇಲ್ಲಿ ಕೃಷಿ ತಜ್ಞರು ಏನ್ ಹೇಳ್ತಾರೆ, ಅದು ಕೀಟನಾಶಕಗಳನ್ನ ಬಳಕೆ ಮಾಡ್ತೇವೆ. ಆದ್ರೆ ಅವರು ಇಲ್ಲಿ ಕೃಷಿ ತಜ್ಞರ ಹತ್ರ ಏನು ಸಲಹೆ ಕೇಳೋದಿಲ್ಲ. ಯಾಕಂದ್ರೆ ಶುಂಠಿಗೆ ಅವರು ಸ್ಪೆಷಲ್ ಆಗಿ ಅವ್ರದೇ ಮೆಡಿಸಿನ್ ತೊಗೊಳ್ತಾರೆ, ಎಲ್ಲಿಂದ ತರ್ತಾರೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಸರ್. ಅವರು ನಾವು ಒಂದು ಕ್ವಿಂಟಲ್ ಒಂದು ಜಮೀನಿನಲ್ಲಿ, ಒಂದು ಎಕರೆ ಜಮೀನಿನಲ್ಲಿ ನಾವು ಒಂದು 200 ಕ್ವಿಂಟಲ್ ಶುಂಠಿ ಬೆಳೆದ್ರೆ ಒಂದು ಎಕರೆದಲ್ಲಿ, ಅವರು 400-500 ಕ್ವಿಂಟಲ್ ಬೆಳೀತಾರೆ. ಅಂದ್ರೆ ಒಂದು ಕ್ವಿಂಟಲ್ ಶುಂಠಿಗೆ ನಾವು ಇಲ್ಲಿ ನಮ್ಮ ಭಾಗದಲ್ಲಿ 8-10 ಕ್ವಿಂಟಲ್ ತನಕ ಬೆಳಿಬೋದು ಸರ್, ಮ್ಯಾಕ್ಸಿಮಮ್ ನಮ್ಮ ಭಾಗದಲ್ಲಿ. ನಾನು ಬೆಳೆದಿದ್ದು ಅದೇ ಒಬ್ಬ ಕೇರಳಿಯನ್ಸ್ 30-35 ಕ್ವಿಂಟಲ್ ಬೆಳೀತಾನೆ ಸರ್. ಅದು ಹೆಂಗ್ ಸಾಧ್ಯ ಉಂಟು? ಅದೇ ಮಣ್ಣು, ಅದೇ ನೀರು, ಅದೇ ವಾತಾವರಣ. ಹಾಗಾದ್ರೆ ಅವ್ರು ಯಾಕೆ ಇಳುವರಿ ಜಾಸ್ತಿ ಆಗ್ತಾರೆ, ನಮ್ಗೆ ಯಾಕೆ ಬರುವುದಿಲ್ಲ? ಇಷ್ಟೇ ಸರ್, ಅದಕ್ಕೆ ಬೇಕಂತ ಮೆಡಿಸಿನ್ಸ್ ಅವ್ರಿಗೆ ಪಕ್ಕ ಆಗುತ್ತಿದೆ ಸರ್. ನಮ್ಮ ಲೇಬರ್ಗೆ ಏನು ತೋರಿಸಲ್ಲ, ಅವ್ರ ಲೇಬಲ್ ಎಲ್ಲ ಔಷಧಿ ಕರಡಿ ಡ್ರಮ್ ಒಳಗೆ ಹಾಕಿ ಲೇಬಲ್ ಎಲ್ಲ ಸುಟ್ಟು ಹಾಕ್ಬಿಡ್ತಾರೆ. ಆಮೇಲೆ ನಮ್ಮ ಲೇಬರ್ಗೆ ಕೆಲಸ ಅಷ್ಟೇ ಕೊಡ್ತಾರೆ, ಬಟ್ ಅಲ್ಲಿ ಮೆಡಿಸಿನ್ ಬಗ್ಗೆ ಅಲ್ಲಿ ಮಾಹಿತಿ ಏನು ಹೇಳಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್, ಅವ್ರ ಭಾಷೆ ನಮ್ಗೆ ಬರೋದಿಲ್ಲ. ಹಾಗಾಗಿ ಅದನ್ನ ಅವ್ರು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ ನಮ್ಮ ಕಡೆಯಿಂದ. ಫಸ್ಟ್ ಪ್ರಾಬ್ಲಮ್ ಅದೇ, ಅವ್ರ ಭಾಷೆ ನಮ್ಗೆ ಬರೋದಿಲ್ಲ. ಅವ್ರಿಗೆ ಮಾತಾಡೋಕೆ ಅವ್ರು ಗೊತ್ತಿದ್ರು ನಮ್ಗೆ ಅದನ್ನ ಅವರು ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೇನು ಲೇಬಲ್ ತೋರಿಸೋ ಅವಶ್ಯಕತೆ ಇರಲ್ಲ, ಅವ್ರು ತೋರಿಸೋದಿಲ್ಲ. ಹಾಗೆ ಅವರು ಕೆಮಿಕಲ್ಸ್ ಹಾಕಿ ಸಾಕಷ್ಟು ಇಳುವರಿ ತೆಗಿತಾರೆ. ಆ ವರ್ಷ ಮುಗಿಸ್ಕೊಳ್ತಾರೆ, ಹೊರಟ್ರು ಅವ್ರು ಮತ್ತೆ ಈ ಜಾಗ ಬಿಟ್ಟು ಬೇರೆ ಕಡೆ ಹೊರಟ್ರು. ಅದೇ ನಮ್ಮ ಒಬ್ಬ ರೈತ ಸಾವಯವ ಗೊಬ್ಬರ ಹಾಕ್ತಾನೆ, ದಡ್ಡಿ ಗೊಬ್ಬರ ಹಾಕ್ತಾನೆ, ಮತ್ತೆ ಸರ್ಕಾರಿ ಗೊಬ್ಬರ ಹಾಕ್ತಾರೆ. ಆದ್ರೆ ಅವರು ಬರೀ ಸರ್ಕಾರಿ ಗೊಬ್ಬರ ಜೊತೆಗೆ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ. ನಮ್ಮ ಜಮೀನಿನ ಫಲವತ್ತತೆ ಹೋಗೋದಿಲ್ಲ, ಆದ್ರೆ ಅವ್ರಿಗೆ ಕೊಟ್ಟಂತ ಜಮೀನಿನ ಫಲವತ್ತತೆ ಹೋಗ್ತದೆ ಸರ್. ಇದು ಪಕ್ಕ ನಾವು ನೋಡಿದೀವಿ ಸರ್. ನಾವು ಆನಂತರ ಮತ್ತೆ ರೈತರು 1-2 ವರ್ಷ ಸಫರ್ ಆಗ್ತಾರೆ ಸರ್. ಸಫರ್ ಆಗ್ತಾರೆ ಸರ್, ಆಗ್ಲೇಬೇಕು. ಯಾಕಂದ್ರೆ ಅವ್ರಿಗೆ ಮೊದ್ಲಿಗೆ ಏನಾಗಿರ್ತದೆ, ಸಾಮಾನ್ಯ ಅವರು ರೈ ಕೇರಳಿಯನ್ಸ್ ಒಂದ್ ಎಕರೆ 1/2 ಎಕರೆ ಎಲ್ಲ ತಗೊಳ್ಳೋದಿಲ್ಲ. ಅವ್ರು ಒಂದ್ ಕಡೆ ಜಾಗಕ್ಕೆ ಬಂದು ಶುಂಠಿ ಹಾಕ್ಲಿಕ್ಕೆ ಬಂದ್ರೆ ಅಂದ್ರೆ 5-10 ಎಕರೆ ತಗೊಳ್ತಾರೆ. 10 ಎಕರೆಗೆ ಅವ್ರಿಗೆ 5 ಲಕ್ಷ ಸಿಕ್ಬಿಡ್ತು. ಅವ ಈ ರೈತ ಅದರಲ್ಲೇ ಖುಷಿ ಪಡ್ತಾನೆ, ಒಂದ್ ಸಲಕ್ಕೆ 5 ಲಕ್ಷ ಸಿಗ್ತಲ್ಲ ಅಂತ. ಮುಂದ್ ಫ್ಯೂಚರ್ ನಲ್ಲಿ 3-4 ವರ್ಷ ನನ್ನ ಜಮೀನ್ ಹಾಳಾಗಿರ್ತೈತೆ ಅಂತ ವಿಚಾರ ಮಾಡೋದಿಲ್ಲ. ಈಗ ಅವನಿಗೆ ಬೇಕಾಗಿದ್ದ ದುಡ್ಡು, ಅವನು ಬೋರ್ವೆಲ್ ತೆಗಿಸಿರ್ತಾನೆ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಅವನ ಜಮೀನಿಗೆ ಲೋನ್ ಇರ್ತೈತಿ, ಬೋರ್ವೆಲ್ ಮಾಡ್ತಾನೆ, ಅದ್ರದ್ದು ಲೋನ್ ಇರ್ತೈತಿ. ನಾನು ಭತ್ತ ಜೋಳ ಹಾಕಿದ್ರೆ ಇಷ್ಟೆಲ್ಲ ಬರೋದಿಲ್ಲಪ್ಪ, ಅದೇ ನಾನು ಮತ್ತೆ ದುಡಿಬೇಕಾಗ್ತಿತ್ತು ಹೋಗಿ ನಾನು, ಮತ್ತೆ ಅಷ್ಟು ದುಡ್ಡು ಬರೋದಿಲ್ಲ, ನನ್ನ ಸಾಲನೂ ತೀರೋದಿಲ್ಲ. ಹಾಗಾಗಿ ನಾವು ಒಂದ್ಸಲ ಕೇಳಿದವರಿಗೆ ಕೊಟ್ಬಿಟ್ರೆ 4-5 ಲಕ್ಷ ಬಂದ್ಬಿಡ್ತೈತಿ, ನಾನು ಇದೆಲ್ಲ ಲೋನ್ ತೀರಿಸ್ಕೊಂಡು ಮುಂದೆ ನಾನು ಸ್ವಂತ ಜಮೀನು ಮಾಡಬಹುದಲ್ಲ ಅಂತೇಳಿ ಹೋಗ್ಬಿಡ್ತಾನೆ. ಬಟ್ ಅದ್ರದ್ದು ನಿಜವಾದ ಅವನಿಗೆ ತಿಳುವಳಿಕೆ ಬರೋದು ಅದು ಅವ್ರ ಜಮೀನು ಬಿಟ್ಟು ಹೋದ ನಂತರ. ಮುಂದಿನ ಯೋಜನೆ ನಿಮ್ದು? ನಾನು ಈಗಾಗಲೇ ನನ್ನ ಜಮೀನಲ್ಲಿ ಶುಂಠಿ ಹಾಕೋದೆಲ್ಲ ಮುಗಿದಿದೆ ಸರ್. ಈಗ ಪಕ್ಕದಲ್ಲೆಲ್ಲ ಜಮೀನು ಹಿಡ್ಕೊಂಡು ನಾನು ಶುಂಠಿ ಹಾಕಿದ್ದೇನೆ ಸರ್. ಈ ವರ್ಷ 2 ಎಕರೆ ಶುಂಠಿ ಹಾಕಿದ್ದೀನಿ. ನಾನು ಇನ್ನೂ ಒಂದು ವರ್ಷ, ಈಗ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ನನ್ನ ಮಗ ಒಬ್ಬನೇ NTTF ಮಾಡಿದ್ದಾನೆ ಬೆಂಗಳೂರಲ್ಲಿ, ಅಲ್ಲೇ IFE ಕಂಪನಿಯಲ್ಲಿ ಇದ್ದಾನೆ, ಮತ್ತೆ ಸಣ್ಣವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ದಾವಣಗೆರೆಯಲ್ಲಿ, 3ನೇ ಸೆಮಿಸ್ಟರ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ನನ್ನ ಕೃಷಿನೇ ಮುಖ್ಯ. ಈಗಾಗಲೇ ನಾನು 3 ಎಕರೆದಲ್ಲಿ 2 ಎಕರೆ ತೋಟ ಮಾಡಿದ್ದೀನಿ ಸರ್ ಆಲ್ರೆಡಿ, ಮತ್ತೆ ಪಕ್ಕದಲ್ಲೆಲ್ಲ ಜಮೀನು ಲೀಸ್ ತಗೊಂಡು ನಾನು ಶುಂಠಿ ಹಾಕ್ತಾ ಇದ್ದೀನಿ. ಈ ವರ್ಷ ನಾನು 3 ಎಕರೆ ಜಮೀನನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಶುಂಠಿ ಹಾಕ್ಲಿಕ್ಕೆ. ಇನ್ನೂ ನನ್ನ ಶುಂಠಿ ತೆಗೆದಿಲ್ಲ ಸರ್, ನಂದು 2 ಎಕರೆ ಇದೆ. ಸಾಮಾನ್ಯವಾಗಿ ಒಂದು 300-350 ಕ್ವಿಂಟಲ್ ಶುಂಠಿ ಬರಬೇಕು, ನಂದು ಬಂದೇ ಬರ್ತದೆ ಸರ್. ನಾ ಆಲ್ರೆಡಿ 4-4 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀನಿ ಈಗಾಗಲೇ. ಒಳ್ಳೆ ಇಳುವರಿ ಬರಬಹುದು, ಈ ವರ್ಷ ಒಂದು 20-25 ಕ್ವಿಂಟಲ್ ಇಳುವರಿ ಬರಬಹುದು ಅಂತ ನಿರೀಕ್ಷೆ ಇದೆ. ಚೆನ್ನಾಗಿದೆ ಸರ್ ಶುಂಠಿ. ಮತ್ತೆ ಮುಂದೆ ಇದೊಂದು ವರ್ಷ ನಾನು ಶುಂಠಿ ಮಾಡಿ ಮುಂದೆ ನನಗೆ ಈ ವರ್ಷ ಒಂದು ತೋಟಕ್ಕೆ 1.5 ಎಕರೆಗೆ 4 ವರ್ಷ ಮುಗೀತು, ಹುಸಿ ಫಲ ಬಂದಿದೆ. ಇದೊಂದು ವರ್ಷ ಶುಂಠಿ ಮಾಡಿ ಮುಂದಿನ ವರ್ಷದಿಂದ ಡೈರಿ ಹೋಗೋಣ ಅಂತ ಇದ್ದೀನಿ ಸರ್. ಡೈರಿ ಮಾಡೋಣ ಅಂತ ಇದ್ದೀನಿ, ಆಕಳ ಸಾಕಾಣಿಕೆ ಮಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ತೋಟ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ದಡ್ಡಿ ಗೊಬ್ಬರ ಬಹಳ ಮುಖ್ಯವಾಗಿದೆ ಸರ್. ಮತ್ತೆ ಈ ಪ್ರತಿ ಈಗ 11 ವರ್ಷದಿಂದ ಶುಂಠಿ ಮಾಡಿದ್ದೀನಿ ಸರ್, ಸಾಕು. ಮತ್ತೆ ಅಕ್ಕಪಕ್ಕದಲ್ಲಿ ಜಮೀನು ಇಲ್ಲ, ಮಕ್ಕಳು ದೂರ ಇದ್ದಾರೆ. ಹಾಗಾಗಿ ನಾ 1 ವರ್ಷ ಶುಂಠಿ ಮಾಡಿ ಮುಂದಿನ ವರ್ಷದಿಂದ ಹೈನುಗಾರಿಕೆ ಮಾಡೋಣ. ಹೈನುಗಾರಿಕೆ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ ಈಗಾಗಲೇ. ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಶಸ್ವಿ ಆಗಬೇಕು, ಮತ್ತೆ ನನ್ನ ಜಮೀನಿಗೂ ಗೊಬ್ಬರ ಬೇಕು. ಹಾಗಾಗಿ ಅದು ಎರಡನ್ನೂ ಮಾಡೋಣ. ಯಾಕಂದ್ರೆ ಮಾರ್ಕೆಟಲ್ಲಿ ಈಗ 1 ಟ್ರಾಕ್ಟರ್ ಗೊಬ್ಬರಕ್ಕೆ ಕಡಿಮೆ ಅಂದ್ರೆ 4,000 ರೂಪಾಯಿ ಇದೆ, 1 ಟ್ರಾಕ್ಟರ್ ಕುರಿ ಗೊಬ್ಬರಕ್ಕೆ 6-8,000 ರೂಪಾಯಿ ಇದೆ. ಹಾಗಾಗಿ ನಾನು ಅಡಿಕೆ ಗಿಡಕ್ಕೆ ಅಂದ್ರೆ ಈ ವಾಣಿಜ್ಯ ಬೆಳೆಗಳು ಸರ್ ಅವು, ಮತ್ತೆ ಅವಕ್ಕೆಲ್ಲ ನಾವು ಸರ್ಕಾರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕಂದ್ರೆ ಅದು ಬಹಳ ವರ್ಷ ಇರುವಂತದ್ದು, ಲೈಫ್ ಟೈಮ್ ಬರುವಂತದ್ದು ಅಡಿಕೆ ಎಲ್ಲ. ಹಾಗಾಗಿ ಅದಕ್ಕೆಲ್ಲ ನಾವು ಆದಷ್ಟು ತಿಪ್ಪಿ ಗೊಬ್ಬರ ಹಾಕಿದ್ರೆ ಅದಕ್ಕೆ ಭವಿಷ್ಯ ಜಾಸ್ತಿ ಇರ್ತೈತಿ, ಇಳುವರಿನ ಚೆನ್ನಾಗಿ ಬರ್ತೈತಿ. ಹಾಗಾಗಿ ನಾನೇ ಸ್ವಂತ ರೆಡಿ ಮಾಡಬೇಕು, ನನಗೆ ಆರ್ಥಿಕವಾಗಿ ನನ್ನ ಬೇಕಾಗ್ತದೆ, ನನ್ನ ತೋಟಕ್ಕೂ ಅನುಕೂಲ ಆಗ್ತದೆ ಅಂತ. ಮತ್ತೊಂದು ಕೊನೆಯದಾಗಿ ಹೇಳೋದಾದ್ರೆ ಸರ್, ರೈತರಿಗೆ ಬೇಕಾಗಿದ್ದು ಮುಖ್ಯವಾಗಿದ್ದಂದ್ರೆ ಸರ್ ಮಾರ್ಕೆಟ್. ಎಲ್ಲರೂ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ನಿಜವಾಗ್ಲಿ ಈ ಮಧ್ಯವರ್ತಿಗಳು ಅಧಿಕಾರಶಾಹಿಗಳು ರೈತರ ಬೆನ್ನೆಲುಬನ್ನು ಮುರಿತಾ ಇದ್ದಾರೆ ಸರ್. ಈ ಸತತವಾಗಿ ನನ್ನ ತಿಳುವಳಿಕೆ ಮಟ್ಟದಿಂದ ನಾನು ಕೃಷಿ ಬಗ್ಗೆ ನಾನು ಸಾಕಷ್ಟು ಅನುಭವ ಇದೆ ಸರ್, ನೋಡಿದೀನಿ. ನನ್ನ ವಯಸ್ಸು ಚಿಕ್ಕದಿರಬಹುದು, ಅನುಭವ ಬಹಳ ಇದೆ. ನಾ ಯಾಕೆ ಸಾಕಷ್ಟು ತಿರುಗಾಡಿ ನೋಡ್ತೀನಿ. ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಮಾಡ್ಬೇಕು. ನಾ ಶುಂಠಿ ಮಾಡ್ಬೇಕಂದ್ರೆ ಎಷ್ಟು ಪ್ಲಾಟ್ ಹೋಗಿದ್ದೇನೆ, ಅಡಿಕೆ ಬಾಳೆ ಮಾಡ್ಬೇಕಂದ್ರೆ ಎಷ್ಟು ಪ್ಲಾಟ್ ಹೋಗಿದ್ದೇನೆ ಸರ್. ಆದ್ರೆ ಇಲ್ಲಿ ಮಧ್ಯವರ್ತಿಗಳು ದೊಡ್ಡವರಾಗ್ತಾರೆ ಸರ್. ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ನಾನು ಶುಂಠಿ ಕೊಡುವಾಗ ನನ್ನ ಪ್ಲಾಟ್ ನಲ್ಲಿ, ನಾನು ಶುಂಠಿ ಮಾರ್ಕೆಟಿಗೆ ನಾನು ಕೊಡುವಾಗ ನನ್ನ ಪ್ಲಾಟ್ ನಲ್ಲಿ ಕಳೆದ ವರ್ಷ ಕೊಟ್ಟಿದ್ದ ಶುಂಠಿ ರೇಟ್ 4,200 ರೂಪಾಯಿ ಸರ್, ಒಂದು ಕ್ವಿಂಟಲ್. ನಾನು 150 ಕ್ವಿಂಟಲ್ ಶುಂಠಿ ಕೊಟ್ಟಿದ್ದೀನಿ. ಮಧ್ಯವರ್ತಿ ಬರ್ತಾನೆ, ನನಗೊಂದು 25,000-50,000 ಅಡ್ವಾನ್ಸ್ ಕೊಟ್ಟಿರ್ತಾನೆ, 4,600 ಹಂಗ ರೇಟ್ ಮುಗಿಸ್ಕೊಂಡು ಹೋಗ್ತಾನೆ. ಅವನು ಏನು ಮಾಡೋದಲ್ಲ, ಇನ್ನೊಬ್ಬನು ವ್ಯಾಪಾರಸ್ಥನ ಕರ್ಕೊಂಬರ್ತಾನೆ, ನಂದು ಪ್ಲಾಟ್ ನಲ್ಲಿ 600 ರೂಪಾಯಿ ತಂದು ಶುಂಠಿ ಕೊಡ್ತಾನೆ. ನೋಡಿ, 1,500 ರೂಪಾಯಿ ಡಿಫರೆನ್ಸ್ ಆಯ್ತು. ಅವನಲ್ಲಿ ಜಾಗದಲ್ಲಿ ಅವ್ರ ಕಡೆ ದುಡ್ಡು ತೊಗೊಳ್ತಾನೆ, ನಾನು ಕೊಡ್ತಾನೆ ಅಷ್ಟೇ. ಅವನೇನು ಕೆಲಸ ಮಾಡಲ್ಲ, ಅವನ್ ಏನು ಶ್ರಮ ಇಲ್ಲ. ಚಂದ್ರಣ್ಣ, ಬಾಳೆನು ಬೆಳೆದಿದ್ರಿ? ಹೌದು ಸರ್, ನಾನು ಬಾಳೆ ಬೆಳೆದಿದ್ದೆ ಸರ್. ಈಗ 4 ವರ್ಷ ಆಯ್ತು ಸರ್ ನಾನು ಬಾಳೆ ಬೆಳೀತಾ ಇದ್ದು. ನಾನು G9 ಬಾಳೆ ಹಾಕ್ತೀನಿ ಸರ್ ಸಾಮಾನ್ಯವಾಗಿ ತೋಟದಲ್ಲಿ. ಈ ವರ್ಷ ಕಳೆದ ವರ್ಷ ಶುಂಠಿಯಲ್ಲಿ ಅಡಿಕೆ ಮತ್ತೆ ಬಾಳೆ ಎರಡನ್ನು ಮಾಡಿದ್ದೆ ಸರ್. ನಾನು ಈ ವರ್ಷ 14 ಟನ್ ನಾನು ಬಾಳೆ ಕೊಟ್ಟಿದ್ದೀನಿ G9 ಸರ್. ನಿಜವಾಗಿ ಬೇಜಾರದಿಂದ ಹೇಳ್ತಾ ಇದ್ದೀನಿ ಮಾತನ್ನ, ಇದು ನನ್ನ ಒಬ್ಬನ ಅನುಭವ ಅಲ್ಲ ಸರ್, ಸಾಕಷ್ಟು ರೈತರ ಅನುಭವ ಇದು. ನಾನು ಅವರ ಧ್ವನಿಯಾಗಿ ನಾ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ 14 ಟನ್ ನಾನು ಬಾಳೆ ಬೆಳೆದಾಗ ನನಗೆ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ಬಂತು ಸರ್ ಅದರಲ್ಲಿ ಖರ್ಚು. ನನಗೆ ರೇಟ್ ಸಿಕ್ಕಿದ್ದು ಸರ್ 3 ರೂಪಾಯಿ, 3.5 ರೂಪಾಯಿ, 4 ರೂಪಾಯಿ ಕೆಜಿ ಸರ್. ನನಗೆ 1.5 ಲಕ್ಷ ರೂಪಾಯಿ ನಾ ಖರ್ಚು ಮಾಡಿದ್ದೀನಿ, 52,000 ರೂಪಾಯಿ ದುಡ್ಡು ಬಂದಿದೆ ಸರ್. ಇದು ನನ್ನ ಒಬ್ಬಂದಲ್ಲ ಸರ್, ಇಡೀ ನಮ್ಮ ಕೃಷಿಕರ ಪರವಾಗಿ ನಾ ಹೇಳ್ತಾ ಇದ್ದೀನಿ. ಹಿಂಗೆ ಒಂದು ಬೆಳೆಯಲ್ಲಿ ಈ ಟೈಪ್ ಆದ್ರೆ, ಇವಾಗ ನೋಡ್ರಿ ಶುಂಠಿ ಬೆಳೆ 3,500 ರೂಪಾಯಿ ರೇಟ್ ಇತ್ತು, ಈಗ ಒಂದು 15 ದಿವಸ ಮೊದಲು 1,500 ಇತ್ತು. ಆಟೋಮೆಟಿಕ್ಲಿ ಸೈಕ್ಲೋನ್ ಏನೋ ಬಂದಿದೆ, ಮಳೆ ಆಗ್ತಾ ಇದೆ ಸರ್ ನಮ್ಮೂರಲ್ಲಿ. ಈಗೆಲ್ಲ ಈಗ ಏಕದಮ್ 2,500-3,000 ಒಳಗಿದೆ ರೇಟ್. ಇದೇ ರೀತಿ ಮುಂದುವರೆದ್ರೆ ಸರ್ ಹೆಂಗೆ ಸರ್ ಹೇಳಿ ಸರ್, ನೀವೇ ಉತ್ತರ ಕೊಡಿ ಸರ್, ರೈತ ಹೇಗೆ ಮುಂದೆ ಬರಬೇಕು ಅಂತ. ಈಗ ನನ್ನನ್ನೇ ಎಕ್ಸಾಂಪಲ್ ತೊಗೊಳ್ಳಿ ಸರ್, 1,500,000 ನಾ ಖರ್ಚು ಮಾಡಿದ್ದೀನಿ, 52,000 ರೂಪಾಯಿ ದುಡ್ಡು ಸರ್ ಬಂದಿದೆ. ಹಾಗಾದ್ರೆ ಮತ್ತೆ ಸಾಲಗಾರ ಹಾಗೆ ಆಗ್ತೀನಿ ನಾನು ಸರ್. ನಾನು 1,00,000 ರೂಪಾಯಿನ ಹೇಗೆ ಸರಿ ಮಾಡಲಿ ಸರ್? ಈಗ ನಾನು ಈಗ ನಂಗೆ ಶುಂಠಿ ಬಂದ್ರೆ ನಾನು ಅದು ಮ್ಯಾನೇಜ್ ಮಾಡ್ಬೇಕು, ಮತ್ತೆ ಅದರಲ್ಲೇ ನಮ್ದು ಎಜುಕೇಶನ್ ಆಗ್ಬೇಕು, ನಮ್ಮ ಮನೆ ಜೀವನ ಆಗ್ಬೇಕು, ಆಳಿ ಕೊಡಬೇಕು ಇಲ್ಲ. ಮತ್ತೆ ನಿಜವಾಗ್ಲಿ ಸರ್, ಆದ್ರೆ ಅದೇ ರೈತ 10 ಜನಕ್ಕೆ ಅನ್ನ ಕೊಡ್ತಾನೆ ಸರ್. ಅವ್ನು ದೇಶಕ್ಕೆ ಅನ್ನ ಕೊಡೋದ್ರ ಜೊತೆಗೆ 10 ಜನ ಕೂಲಿಕಾರ ನಾವು ಕೆಲಸ ಮಾಡಿಸಿದ್ರೆ 10 ಜನಕ್ಕೆ ಅನ್ನ ಕೊಟ್ಟಂಗೆ ಸರ್. ಅವನು ನಿಜವಾಗ್ಲಿ ಗ್ರೇಟ್, ಅವನು ರೈತ ಗ್ರೇಟ್. ನಾನು ರೈತ ಹೇಳ್ತಾ ಇಲ್ಲ, ಅದು ತಿಳ್ಕೊಬೇಕು ಸರ್, ಎಲ್ಲರೂ ತಿಳ್ಕೊಬೇಕು ಅದನ್ನ. ಮತ್ತೆ ಈ ಜೊತೆ ಜೊತೆಗೆ ಸರ್, ಅದು ನಾವು ರೈತರಿಗೆ ಸಮಯದ ಅಭಾವ ಇರೋದ್ರಿಂದ ಸಾಕಷ್ಟು ಬ್ಯಾಂಕ್ಗಳಿಗಿರ್ಬೋದು, ಕಚೇರಿಗಳಿಗಿರ್ಬೋದು, ತನ್ನದೇ ಆದ ಕೃಷಿಗೆ ಸಂಬಂಧಪಟ್ಟಂತೆ ತಿರುಗಾಡಬೇಕಾಗ್ತದೆ ಸರ್. ದಯವಿಟ್ಟು ಇದೆಲ್ಲ ಮುಂದಿನ ದಿನಗಳೇ ಆದಷ್ಟು ಇದಕ್ಕೆ ಸಂಬಂಧಪಟ್ಟವರೆಲ್ಲ ರೈತರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಅಂತ ನನ್ನ ಕಳೆ ವಿನಂತಿ ಸರ್. ಅಂದ್ರೆ ಅನ್ನ ತಿನ್ನುವ ಎಲ್ಲರೂ ಈ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳ್ತೀನಿ ಸರ್, ಎಲ್ಲರೂ ಸರ್. ಯಾಕೆ ನಿಜವಾಗ್ಲಿ ರೈತನಿಗೆ ಈ ಸಮಸ್ಯೆ ಅಂತ ಅಂದ್ರೆ ಇದು ಸರ್, ಅವ್ನು ದುಡಿಬೇಕು ಮತ್ತೆ ಅನುಭವಿಸ್ಬೇಕು ಇದು ಸರ್. ಅದಕ್ಕೆ ನನಗೆ ಇವತ್ತು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ದಯವಿಟ್ಟು ನಾನು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಹಂಚಿಕೊಂಡಿದ್ದೇನೆ, ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಆಕಾಶವಾಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ತೆ. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಮುಂಡಗೋಡ್ ಮಳಗಿಯ ಚಂದ್ರು ಫಕೀರಪ್ಪ ಇಡಗೋಡ್, ಸಂದರ್ಶಕರು ಎಚ್ಬಿ ರಾಮಡ್ಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಓಹ್, ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೇಗಿಲ ಯೋಗಿಗಳ ಕೇಳಿ, ನೇಗಿಲ ಯೋಗಿಗಳ ಕೇಳಿ, ನುವಾಲ್ಗಿಯ ಬಳಕೆಯನ್ನು. ಇದು ನ್ಯಾನೋ ತಂತ್ರಜ್ಞಾನದ ದ್ರಾವಣ, ಬೆಳೆಗಳಿಗೆ ಮಾಡಿ ಸಿಂಪರಣೆಯನ್ನು, ಕಾಣಿ ಬೆಳೆಗಳಲ್ಲಿ ಚಮತ್ಕಾರವನ್ನು. ನೇಗಿಲ ಯೋಗಿಗಳ ಕೇಳಿ, ನುವಾಲ್ಗಿಯ ಬಳಕೆಯನ್ನು. ಮೂರು ಪೋಷಕಗಳು ಸಿಂಪರಣೆಯಿಂದ ಚೈತನ್ಯ ಪಡೆಯುತ್ತವೆ. ಪೈರುಗಳು ತಗ್ಗುತ್ತದೆ ನಿಮ್ಮ ಕೃಷಿಯಲ್ಲಿ ಖರ್ಚುಗಳು, ಜೇಬಿಗೆ ಸೇರುತ್ತದೆ ಹೆಚ್ಚೆಚ್ಚು ದುಡ್ಡುಗಳು, ಜೇಬಿಗೆ ಸೇರುತ್ತದೆ ಹೆಚ್ಚೆಚ್ಚು. ನನ್ನ ಹೆಸರು ಸಿದ್ದಪ್ಪ ಅಂತ, ನಮ್ಮೂರು ದೇವರಳ್ಳಿ, ಗುಂಡ್ಲಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಬೀನ್ಸು ಮತ್ತೆ ಟೊಮೊಟೊ ಇವೆರಡಕ್ಕೆ ಮಾತ್ರ ನಾನು ಜಾಸ್ತಿ ನಿವಾಲ್ಗೆ ಬಳಸೋದು. ಬೀನ್ಸ್ ಮಾತ್ರ ಒಂದ್ 5 ಸತಿ ಬಳಸ್ತೀವಿ, ಟೊಮೊಟೊಗೊಂದ 5 ಸರಿ ಬಳಸ್ತೀವಿ. ಇಳುವರಿ ಚೆನ್ನಾಗಿ ಬರುತ್ತೆ. ಬೀನ್ಸ್ ಅಂತೂ 5 ಕುಯಿಲ್ ವರೆಗೂ ಬರುತ್ತೆ. ಫಸ್ಟ್ ಸೆಲೆಕ್ಷನ್ ಏನಿರುತ್ತೆ ಅದೇ ಸೆಲೆಕ್ಷನ್ ಕೊನೆ ತನಕನೂ ಇರುತ್ತೆ. ಬೇರೆಯವ್ರ ಜಮೀನೆಲ್ಲ ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಬರದೆ ಕಷ್ಟ. ನಮ್ಮ ಜಮೀನಲ್ಲಿ 10 ಕ್ವಿಂಟಲ್ ವರೆಗೆ ಬರುತ್ತೆ ಸರ್. ಒಂದ್ 5 ಕೆಜಿ ಬೀನ್ಸ್ ನಾಟಿ ಮಾಡಿ ಕಟಾವ್ ಮಾಡೋದು ಕೊನೆ ತನಕ. 5 ಕುಯಿಲ್ ವರೆಗೂ ಫಸ್ಟ್ ಕುಯಿಲ್ ತರನೆ ಕಾಣ್ತಾ ಇರುತ್ತೆ ಬೀನ್ಸ್. ಅದರಲ್ಲಿ ಕೊಕ್ಕೆ ಬರೋದು ತುಂಡು ಬರೋದು ಅದರ ಸಮಸ್ಯೆ ಇಲ್ಲ. ನಮ್ಮ ಆರೋಗ್ಯ ವಿಚಾರವಂತೂ ಚೆನ್ನಾಗಿರುತ್ತೆ ಖಂಡಿತ. ನಿವಾಲ್ಗೆ ಮಾತ್ರ 20 ದಿನಕ್ಕೋ 15 ದಿನಕ್ಕೋ ಒಂದ್ಸಾರಿ ಸ್ಪೇರ್ ಮಾಡ್ತಾನೆ ಇರ್ತೀವಿ ಸರ್. ಟೊಮೊಟೊನು ಚೆನ್ನಾಗಿ ಬರುತ್ತೆ, ಆಲೂಗಡ್ಡೆನು ಚೆನ್ನಾಗಿ ಬಂತು. ನಾಟಿ ಮಾಡಿದ 20 ದಿನಕ್ಕೆ ಸ್ಟಾರ್ಟ್ ಆದ್ರೆ 20 ದಿನಕ್ಕೆ ಒಂದು ತಿಂಗಳಿಗೆ ಒಂದ್ಸರಿ ಟೊಮೊಟೊ ಸ್ಪೇರ್ ಮಾಡ್ತ. ನನ್ನ ದೂರವಾಣಿ ಸಂಖ್ಯೆ 96 63 04 32 65, 96 63 04 32 65. ಬಳಸಿ ನೋವಲ್ಗಿ ದ್ರಾವಣವನ್ನ ಮಾಡುತ್ತೆ ಕಲ್ಯಾಣವನ್ನುಳಿಸುತ್ತೆ ಹಣವನ್ನ, ನೋವಲ್ಗಿ ನಮಗೆಲ್ಲ ಹಿತವನ್ನ, ನೋವಲ್ಗಿ ನಮಗೆಲ್ಲ ಹಿತವನ್ನ, ಬಳಸಿ ನೋವಲ್ಗಿ ದ್ರಾವಣವನ್ನ ಮಾಡುತ್ತೆ. ನಮಸ್ಕಾರ ರೈತ ಬಾಂಧವರೇ. ಹಲವಾರು ರೈತರು ಅನೇಕ ತರಕಾರಿಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಶುಂಠಿ, ಕಾಫಿ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449618 9449618 7 8. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ರಾಮಿ ಹೀರು ಗೌಡ ಹಾಗೂ ಬಳಗದವರಿಂದ ಸಂಪ್ರದಾಯದ ಪದಗಳು. ವಂದೇ ಭಾಷೆಗಳೋ ಕಮಣದಲ್ಲಿ ನಲಿವಾಗ ಈ ಮನೆ ಗಮದೇವರ ಗೋರವೇ ಮನೆ ಶಿರೋ ಬಾಲಯಾನಾಮೋಡಿ ಮ್ಯಾ ಶಿರೋ ಬಾಲಯಾನಾಮೋಡಿ ಮ್ಯಾ ತೊಂಡಿಲೋ ಕಮಣದಲ್ಲಿ ನಲಿವಾಗ ಈ ಮನೆ ತೊಳೆ ಶವನ ಶಿರೋ ಲಕ್ಷ್ಮೀ ದೇವಿಯೇ ಸಾ ಶಿರೋ ಲಕ್ಷ್ಮೀ ದೇವಿಯೇ ಸಾಳಿ ದಿನ ಗಾದ್ಯಾಗೇ ದೇ ಬಂದ ಬಾಸಿ ಗಾಳೋ ಬೋದ್ಯಳ್ಳರ ಮಗನೆ ಗಾಯೋ ನಿಯ ಗಮ ದೇವರಿ ಸರ